ಅಸಂಭೂತಿ ಇವುಗಳ ವಿಚಾರವನ್ನು ಪೂರೈಸಿದ ನಂತರ ಭಾಷ್ಯ ಉಪಾಸಕನು ಉಪಾಸ್ಯ ದೇವತೆಯನ್ನ ಆಹ್ವಾನಿಸಿ ಉಪಾಸನೆಯಲ್ಲಿ ತೊಡಗಿದ್ದಾನೆ. ಆ ಉಪಾಸನದ ಕೊನೆಯ ಭಾಗದಲ್ಲಿ ಅವನ ಪ್ರಾರ್ಥನಾ ಹೀಗಿರುತ್ತದೆ, ಬೇಕು ಬೇಕು ಬೇಕು ಅಂತ ಕರೆದು ಆ ಭಗವಂತ ದೇವರು ನೀನು ಎಲ್ಲಿಗೆ ಬಂದಿದ್ದ ಮೇಲೆ ಸುಮ್ಮನೆ ಕೂತು ನಡೆಯುವುದಿಲ್ಲ, ಏನೋ ಪ್ರಾರ್ಥನಾ ಮಾಡಬೇಕು. ಆ ಪ್ರಾರ್ಥನಾ ಹೇಗಿರ್ತದೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಮಾನುಷ ದೈವ ವಿತ್ತ ಸಾಧ್ಯಂ ಫಲಂ ಶಾಸ್ತ್ರ ಲಕ್ಷಣಂ ಪ್ರಕೃತಿ ಲಯಾಂತಂ ಈತಾವತಿ ಸಂಸಾರ ಗತಿ ಆಗಿದೆ ಆಗಿದೆ ಸಂಸಾರ ಗತಿ ನೀನು ತಗೊಂಡಿದ್ದೀನಿ. ನಾನು ಹೇಳಿದ್ದೀನಿ ಅತಃ ಪರಂ ಪೂರ್ವೋಕ್ತಂ ಆತ್ಮೈವ ಅಭೂತ್ ವಿಜಾನತಃ ಇತಿ ಸರ್ವಾತ್ಮ ಭಾವೈವ ಸರ್ವ ಈಶನಾ ಸನ್ಯಾಸ ಜ್ಞಾನ ನಿಷ್ಠಾ ಫಲಂ ಏವಂ ಈ ಪ್ರಕಾರ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವೇದಾರ್ಥ ಅತ್ರ ಪ್ರಕಾಶಿತಃ ತತ್ರ ಪ್ರವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ವಿಧಿ ಪ್ರತಿಶೀತ ಲಕ್ಷಣಸ್ಯ ಕೃಷ್ಣಸ್ಯ ಪ್ರಕಾಶನೆ ಪ್ರವರ್ಗ್ಯಾಂತಂ ಬ್ರಾಹ್ಮಣಂ ಉಪಯುಕ್ತಂ ನಿವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ಪ್ರಕಾಶನೀತ ಊರ್ಧ್ವಂ ಬೃಹದಾರಣ್ಯಕ ಉಪಯುಕ್ತಂ ಇದಾಗಿಲ್ಲ. ತತ್ರ ಪ್ರವೃತ್ತಿ ಲಕ್ಷಣಸ್ಯ ಏವಂ ದೀಪಕಾರ ಕರ್ಮ ಮಾರ್ಗದಿಂದ ಪಿತೃಲೋಕವನ್ನು ಹೊಂದಿ ದೇವತಾ ಉಪಾಸನಾದ ಮಾರ್ಗದಿಂದ ದೇವಲೋಕವನ್ನು ಹೊಂದಿ ಹೀಗೆ ಮತ್ತೆ ಬಂದು ಮತ್ತೆ ಹೋಗಿ ಮತ್ತೆ ಬಂದು ಪ್ರಕೃತಿ ಲಯಾಂತಂ ಪ್ರಕೃತಿ ಲಯ ಆಗುವವರೆಗೂ ಇವನು ಮತ್ತೆ ಲೋಕಕ್ಕೆ ಬಂದು ಹೋಗೋದು ಮಾತ್ರ ಇರ್ತಾನೆ. ಅತಃ ಮುಂದೇನು ಮುಂದೇನಿಲ್ಲ, ನಾವು ಮೊದಲು ಹೇಳಿದಂತೆ ಆತ್ಮೈವ ಅಭೂ ವಿಜಾನಂದ ಇತಿ ಸರ್ವಾತ್ಮ ಭಾವೈವ ಸರ್ವೇಷಣ ಸನ್ಯಾಸ ಜ್ಞಾನ ನಿಷ್ಠಾ ಫಲಂ ಅವನು ಪಕ್ವತೆಯನ್ನು ಹೊಂದಿದವನಾಗಿ ಸನ್ಯಾಸ ಫಲವನ್ನು ಹೊಂದುತ್ತಾನೆ, ಆ ಮೂಲಕವಾಗಿ ಜ್ಞಾನ ನಿಷ್ಠೆಯನ್ನು ಹೊಂದುತ್ತಾನೆ ಅನ್ನುವುದು ನಮಗೆ ಕಂಡು ಬರ್ತಾ ಇದೆ. ಎರಡು ಲಕ್ಷಣಗಳಿಂದ ಕಂಡು ಬರ್ತಾ ಇದೆ. ಈ ಪ್ರಕಾರ ದ್ವಿಪ್ರಕಾರ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವೇದಾರ್ಥ ಅತ್ರ ಪ್ರಕಾಶಿತ. ಇಲ್ಲಿ ವೇದವು ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ ಇಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತದೆ. ಪ್ರವೃತ್ತಿ ಲಕ್ಷಣಗಳಿಂದ ಇದ್ದವನು ಅವನ ಪ್ರವೃತ್ತ ಪರನೇ ಆಗಿದ್ದರಿಂದಾಗಿ ಅವನನ್ನು ದೂರ ಮಾಡಲಿಕ್ಕೆ ಬರೋದಿಲ್ಲ. ನಿವೃತ್ತಿ ಪರನಾದವನಿಗೆ ಪ್ರವೃತ್ತಿಯಲ್ಲಿ ತೊಡಗಿಸ್ಲಿಕ್ಕಾಗೋದು ಅವನಿಗೆ. ಅವನ ಸಾಧ್ಯಕ್ಕೆ ತಕ್ಕಂತೆ ಅವನ ಗುರಿಯನ್ನು ಸಾಧಿಸುವುದಕ್ಕೆ ತಕ್ಕಂತೆ ಅವನಿಗೆ ಉಪನಿಷತ್ ಮಾರ್ಗದರ್ಶನ ಮಾಡಿಕೊಡ್ತಾರೆ. ವೇದಾರ್ಥಸ್ಯ ಈ ಪ್ರಕಾರ ಪ್ರವೃತ್ತಿ ನಿವೃತ್ತಿ ಲಕ್ಷಣ ವೇದಾರ್ಥ ಅತ್ರ ಪ್ರಕಾಶಿತ. ಇಲ್ಲಿ ಆ ವಿಷಯವನ್ನು ಸ್ಪಷ್ಟ ಮಾಡಲಾಗಿದೆ. ತತ್ರ ಆ ವಿಷಯದಲ್ಲಿ ಪ್ರವೃತ್ತಿ ಲಕ್ಷಣ ಲಕ್ಷಣ ವೇದಾಂತಸ್ಯ ವಿಧಿ ಪ್ರತಿಷೇಧ ಲಕ್ಷಣ ಪ್ರವೃತ್ತಿ ಲಕ್ಷಣಗಳಿಂದ ಕೂಡಿದಂತಹ ಸಾಧಕನಿಗೆ ಯಾವ ಥರ ಮಾರ್ಗದರ್ಶನ ಇರ್ತದೆ? ವಿಧಿ ಪ್ರತಿಷೇಧ. ವಿಧಿ ಅಂದ್ರೆ ವಿಧಿಸಲಾದ, ಪ್ರತಿಷೇಧ ಅಂತಂದ್ರ ಇದು ಮಾಡಬೇಡ, ವಿಧಿ ಅಂದ್ರೆ ಇದನ್ನ ಮಾಡು, ಪ್ರತಿಷೇಧ ಅಂದ್ರೆ ಇದನ್ನ ಮಾಡಬೇಡ, ಇದನ್ನ ಮಾಡು ಇದನ್ನ ಮಾಡಬೇಡ ಅನ್ನುವ ಏನು ಮಾಡುವ ಧರ್ಮ ಅಧರ್ಮ. ಕೃಷ್ಣಸ್ಯ ಪ್ರಕಾಶನೆ ವಿಧಿ ಪ್ರತಿಷೇಧ ಲಕ್ಷಣಸ್ಯ ಕೃಷ್ಣಸ್ಯ ಪ್ರಕಾಶನೆ ಪ್ರವರ್ಗಾಂತಂ ಬ್ರಾಹ್ಮಣಂ ಉಪಯುಕ್ತಂ. ಅಲ್ಲಿಯವರೆಗೆ ಬ್ರಾಹ್ಮಣ ಭಾಗ ಅಂತ ಇದೆಯೋ ಅಲ್ಲಿ ವೇದಗಳಲ್ಲಿ ಬ್ರಾಹ್ಮಣ ಭಾಗ ಅಂತ ಇರ್ತದೆ, ಅಲ್ಲಿವರೆಗೂ ಎಷ್ಟು ಉಪಯೋಗಕ್ಕೆ ಬರುತ್ತವೆ. ಮುಂದೇನು ಅಲ್ಲಿಗೆ ಪ್ರವೃತ್ತಿ ಲಕ್ಷಣ ಮುಗೀತು, ಅದರೊಳಗೂ ಅವನು ರುಚಿಯನ್ನು ಕಳ್ಕೊಂಡ, ಅದರೊಳಗೂ ಅವನು ಆಸಕ್ತಿಯನ್ನು ಕಳ್ಕೊಂಡ, ಅದರೊಳಗಿನ ತನ್ನ ಇನ್ವಾಲ್ವ್ಮೆಂಟ್ ಅನ್ನ ನಿವೃತ್ತ ಮಾಡಿಕೊಂಡ, ಈಶ್ವಾಶ್ರಯಗಳನ್ನು ದಾಟಿದ, ಅವನು ಸನ್ಯಾಸವನ್ನು ತೆಗೆದುಕೊಂಡ ಅಂತ ಇಟ್ಕೊಂಡ್ಬಂತೆ. ಮುಂದೇನು ಅದಕ್ಕೆ ಮುಂದೆ ಹೇಳ್ತಾರೆ ಏನು ಅಂತಂದ್ರೆ, ನಿವೃತ್ತಿ ಲಕ್ಷಣಸ್ಯ ವೇದಾರ್ಥಸ್ಯ ಪ್ರಕಾಶನೆ ಅತಃ ಊರ್ಧ್ವಂ ಬೃಹದಾರಣ್ಯಕಂ ಉಪಯುಕ್ತಂ. ನಂತರ ಬೃಹದಾರಣ್ಯಕದವರೆಗೆ ಅವನ ಅಧ್ಯಯನವನ್ನ ಮಾಡಬೇಕು. ಇದನ್ನು ಪ್ರಾರಂಭ ಮಾಡಬೇಕು ಈಶಾದಿಗಳಿಂದ ಬ್ರಾಹ್ಮಣ ಮುಗಿತಲ್ಲ, ಇಲ್ಲಿ ಮುಗಿತವನು. ಮುಂದೆ ಅವನು ಈಶಾದಿಗಳಿಂದ ಪ್ರಾರಂಭ ಮಾಡಿ ಬೃಹದಾರಣ್ಯಕವರೆಗೂ ಅವನು ಉಪನಿಷತ್ ಅಧ್ಯಯನವನ್ನು ಮಾಡಬೇಕು. ಬೃಹದಾರಣ್ಯಕ ಬೃಹದಾರಣ್ಯಕಂ ಉಪಯುಕ್ತಂ. ತತ್ರ ಇನ್ನು ಮತ್ತೆ ಆ ಟೂಸ್ ಅಂಡ್ ಕ್ಲೋಸ್ ನಾವು ಹೇಳ್ತಾರೆ, ದಿಶೇಕಾದೀಶ್ಮ ಸಾರಿ ದಿಶೇಕಾದಿ ಶ್ಮಶಾನಾಂತಂ ಕರ್ಮ ಕುರುವನ್. ಕರ್ಮ ಕುರುವನ್ ಜಿಜೀವಿಷೇತ ಯೋ ವಿದ್ಯೆಯ ಸಹ ಅಪರ ಬ್ರಹ್ಮ ವಿಷಯ ತದ್ಯುಕ್ತಂ ವಿದ್ಯಾಂ ಚ ಅವಿದ್ಯಾಂ ಚ ಅವಿದ್ಯಾಂ ಚ ಯಸ್ತದ್ವಿದಃ ಉಭಯಪುಂಸಃ. ತತ್ರ ನಿಷೇಕ ಅಂದ್ರೆ ಗರ್ಭದಾನ, ಮದುವೆ ನಂತರ ಗರ್ಭದಾನ ಅಂತೊಂದು ವಿಶೇಷವಾದ ವಿಧಿ ಇರ್ತದೆ. ಆ ಗರ್ಭದಾನ ವಿಧಿಯನ್ನ ಅಲ್ಲಿಂದ ಪ್ರಾರಂಭ ಆಗ್ತದೆ ಸಂಸ್ಕಾರ, ಗರ್ಭದಾನದಿಂದ ಪ್ರಾರಂಭ ಆಗ್ತದೆ. ನಾವು ಬರ್ತಡೇಟನ್ನ ವೈದಿಕ ಶಾಸ್ತ್ರದಲ್ಲಿ ಬರ್ತಡೇಟನ್ನ ಇಂಗ್ಲಿಷ್ ಸ್ಟೇಟ್ ಪ್ರಕಾರ ಆಗಲಿ ಅಥವಾ ಪಂಚಾಂಗ ನಮ್ಮ ಇಂಡಿಯನ್ ಕ್ಯಾಲೆಂಡರ್ ಪ್ರಕಾರ ಆಗಲಿ ನಾವು ಬರ್ತಡೇಟ್ನ ಡಿಸೈಡ್ ಮಾಡುವುದಿಲ್ಲ. ನಮ್ಮ ಧರ್ಮಶಾಸ್ತ್ರದಲ್ಲಿ ಯಾವ ದಿವಸ ಗರ್ಭದಾನ ಆಗಿ ಗರ್ಭ ಧರಿಸಲ್ಪಟ್ಟಿತ್ತು ಅದು ಬರ್ತದೆ, ಅಲ್ಲಿಂದ ಸಂಸ್ಕಾರಗಳು ಪ್ರಾರಂಭ. ಇನ್ಫ್ಯಾಕ್ಟ್ ಪೂರ್ವದಲ್ಲಿಯೇ ಗರ್ಭ ಧರಿಸುವ ಪೂರ್ವದಲ್ಲಿಯೇ ಗರ್ಭದಾನ ಅಂತೇಳಿ ಒಂದು ಒಂದು ಒಂದು ಒಂದು ರಿಚುವಲ್ ಇದೆ. ಆ ರಿಚುವಲ್ನಲ್ಲಿ ಪ್ರಜಾಪತಿಯನ್ನು ಪ್ರಾರ್ಥಿಸಬೇಕಾಗ್ತದೆ, ಆ ಪ್ರಜಾಪತಿಯ ಅನುಗ್ರಹದಿಂದ ಮುಂದೆ ಗರ್ಭದಾನ ಆಗಿ ಆಮೇಲೆ ಆ ಮಗು ಹುಟ್ಟುತ್ತೆ, ಇದು ನಮ್ಮ ಪ್ರಾಸೆಸ್. ಹೀಗಾಗಿ ಆ ಮೊದಲನೆಯ ವಿಧಿ ಇದೆಯಲ್ಲ ಅದಕ್ಕೆ ಗರ್ಭದಾನ ಅಂತಾರೆ, ಕೊನೆಯ ವಿಧಿ ಇದೆಯಲ್ಲ ಅದಕ್ಕೆ ಸ್ಮಶಾನ ಅಂತಾರೆ. ಅದಕ್ಕೆ ಗರ್ಭದಾನದಿಂದ ಪ್ರಾರಂಭ ಮಾಡಿ ಸ್ಮಶಾನ ಅಂತ ಕರ್ಮ ಕುರುವನ್. ಎಷ್ಟು ವರ್ಷ ಜಿಜಿ ವಿಶೇಷ ಶತಗುಂ ಸಮಾಹ, 100 ವರ್ಷ ಹಿಂಗೇ ನೀನ್ ಕರ್ಮ ಮಾಡ್ತೀರಪ್ಪ, ಇಲ್ಲ ಅವಿದ್ಯಾ ಸಹಿತವಾದ ಕರ್ಮಗಳು, ಇಲ್ಲ ಅವಿದ್ಯಾ ಸಹಿತವಾದ ಕರ್ಮಗಳು. ಹೀಗಾಗಿ ಈ ಕರ್ಮಗಳಿಂದ ನೀನು ಪಿತೃಲೋಕವನ್ನು ಪ್ರಾಪ್ತಿ ಮಾಡ್ಕೋತೀಯ. ವಿದ್ಯೆಯ. ಹಾಗಾದ್ರೆ ಜ್ಞಾನದಿಂದ ಏನು, ದೇವತಾ ಜ್ಞಾನ ವಿಚಾರದಿಂದ ಏನು ಅಂತಂದ್ರೆ ಮಹ ವಿದ್ಯೆಯ ಸಹ ಅಪರಬ್ರಹ್ಮ ವಿಷಯ ತದುಕ್ತ ಅಪರ ಬ್ರಹ್ಮನನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಉಪಾಸ ಅಪರ ಬ್ರಹ್ಮನನ್ನು ಪ್ರಾಪ್ತಿ ಮಾಡ್ತೀವಿ. ಅಪರ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಕಲ್ಪ ಬ್ರಹ್ಮ. ಮ್ಯಾಕ್ಸಿಮಮ್ ರಿಸಲ್ಟ್ ಅದು, ಮಾಡಿದವರೆಲ್ಲ ಅಲ್ಲಿಗೆ ಹೋಗ್ತಾರಂತಲ್ಲ, ಅಲ್ಲಿದ್ದೇ ಮ್ಯಾಕ್ಸಿಮಮ್ ರಿಸಲ್ಟ್. ಎಲ್ಲ ಒಬ್ರು ಇಬ್ರು ನಮಗೆ ಆ ಫಲ ಸಿಗ್ತದೆ. ಅಪರ ಬ್ರಹ್ಮ ವಿಷಯ ತದುಕ್ತ ವಿದ್ಯಾಂಚ ಅವಿದ್ಯಾಂಚ. ಮೊದಲನೇದ್ದು ಅವಿದ್ಯಾ, ಎರಡನೇದ್ದು ವಿದ್ಯಾ. ಯಹ ತದ್ವೇದ, ಯಾರು ಎರಡನ್ನು ತಿಳಿದು ಉಭಯಂ ಸಹ ಎರಡನ್ನು ಸೇರಿಸಿಕೊಂಡು ಉಪಾಸನೆಯನ್ನು ಮಾಡುತ್ತಾರೋ ಅವರು ಅವಿದ್ಯೆಯ ಮೃತ್ಯು ತೀರ್ಪ. ಅವಿದ್ಯೆಯಿಂದ ಅಂದ್ರೆ ಕರ್ಮದಿಂದ, ಅವಿದ್ಯೆಯಿಂದ ಅಂದ್ರೆ ಕರ್ಮದಿಂದ ಮೃತ್ಯು ತೀರ್ಪ ಪಿತೃಲೋಕವನ್ನು ಹೊಂದುತ್ತಾರೆ. ವಿದ್ಯೆಯ ಅಮೃತ ಮಸ್ತಿ ಪ್ರಳಯವನ್ನು ಹೊಂದುತ್ತಾರೆ. ಕಲ್ಪಾಂತರದವರೆಗೂ ಅವರು, ಕಲ್ಪಾಂತದವರೆಗೂ ಅವರು ಆ ಕಲ್ಪದಲ್ಲೇ ಇರ್ತಾರೆ. ಕಲ್ಪಾಂತದವರೆಗೂ ಕಲ್ಪದಲ್ಲೇ ಇರ್ತಾರೆ. ವಿದ್ಯೆಯ ಅಮೃತ ಮಸ್ತಿ, ಅದಕ್ಕೆ ಅವ್ರ ಶಬ್ದ ಏನು ಮಾಡಲ್ಲ, ಅಮೃತ ರಿಲೇಟಿವ್ ಶಬ್ದ, ಅಬ್ಸಲ್ಯೂಟ್ ಅಮೃತ ಅಲ್ಲ. ಸಚ್ಚಿದಾನಂದ ಆತ್ಮ ಇದೆ, ಅಬ್ಸಲ್ಯೂಟ್ ಅಮೃತ ಹೌದು, ಇದು ರಿಲೇಟಿವ್. ಅಂದ್ರೆ ಈ ಕಲ್ಪ ಮುಗಿಯುವುದಕ್ಕೂ ಪುನಃ ಗರ್ಭವನ್ನ ಅವನು ಹೊಂದುವುದಿಲ್ಲ. ಉಳಿದವರೆಲ್ಲರೂ ಹೋಗೋದು ಬರೋದು, ಹೋಗೋದು ಬರೋದು ಮಾಡೋದು, ಇವನು ಹೋಗೋದು ಬರೋದು ಮಾಡೋದಿಲ್ಲ, ಕಾಯಂ ಇರ್ತಾನೆ. ಆ ಕಾಯಂ ಇರ್ತಾನೆ, ಆದ್ರೂ ಅಮೃತ ಅಂತ. ಬಟ್ ಆ ಕಾಯಮನ್ನು ಅರ್ಥ ಮಾಡ್ಕೋಬೇಕು. ಕಾಯಮನ್ ಏನ್ ಇರುತ್ತ, ಆ ಕಲ್ಪ ಬ್ರಹ್ಮನ ಕಾಲ ಮುಗಿಯುವರೆಗೂ ಕಾಯ, ಮತ್ತೆ ಪುನಃ ಅವನು ಕತ್ತಲೆಯಲ್ಲಿ ಇರೋದ್ರಿಂದ ಪುನಃ ಮತ್ತೆ ಪ್ರವೃತ್ತಿ ಸಹಿತವಾಗಿ ಅವನು ಹುಟ್ಟು ಬರ್ತಾನೆ. ತತ್ರ ಕೇನ ಮಾರ್ಗೇನ ಅಮೃತತ್ವಂ ಅಶ್ನುತ ಇತಿ ಉಚ್ಯತೆ ಸದ್ಯತ್ ತತ್ ಸತ್ಯಂ ಅಥೌ ಸ ಆದಿತ್ಯಃ ಯ ಈಶಃ ಏತಸ್ಮಿನ್ ಮಂಡಲೇ ಪುರುಷಃ ಯಶ್ಚ ಅಯಂ ದಕ್ಷಿಣ ದಕ್ಷಿಣ ದಕ್ಷಿಣ ಅಕ್ಷನ್ ದಕ್ಷಿಣೇ ಅಕ್ಷನ್ ಪುರುಷ ಏತತ್ ಉಭಯಗುಂ ಸತ್ಯಂ ಬ್ರಹ್ಮ ಉಪಾಸಿನಃ ಸೋಕ್ತ ಕರ್ಮಕೃತ ಚ ಯಃ ಸಹ ಅಂತಕಾಲೇ ಪ್ರಪ್ರಾಪ್ತೆ ಸತ್ಯ ಆತ್ಮಾನಂ ಆತ್ಮನಃ ಪ್ರಾಪ್ತಿ ಆತ್ಮನಃ ಪ್ರಾಪ್ತಿ ದ್ವಾರಂ ಯಾಚತೆ ಹಿರಣ್ಮಯೇನ ಪಾತ್ರೇಣ ಏನು ಉಪಾಸಕ ತನ್ನ ಮರಣದ ಸಮಯದಲ್ಲಿ ಅವನು ಕೈ ಮುಗಿದು ಪ್ರಾರ್ಥಿಸ್ತಾನೆ, ನೀನೇ ಬ್ರಹ್ಮ, ಆ ನೀನು ಏನು ಸೂರ್ಯನ ಪ್ರಖರವಾದ ಬೆಳಕಿನಲ್ಲಿ ಅರಿಗಿದ ಬ್ರಹ್ಮನಿದ್ದೀಯೋ, ನಿನ್ನ ಮೇಲೆ ಇದು ಒಂದು ಕವಚ ಮುಚ್ಚಿಕೊಂಡಿದೆ, ಆ ಕವಚವನ್ನು ತೆಗಿ ನೀನೇ ನಾನು ಅಂತ ನಾನು ಇಷ್ಟು ಪ್ರಾಮಾಣಿಕವಾಗಿ ಒಂದು ಕ್ಷಣವೂ ಬಿಡದೆ ನಿನ್ನನ್ನೇ ನಾನು ಉಪಾಸನ ಮಾಡಿದ್ದೇನೆ, ಆದ್ದರಿಂದ ನಾನು ಭಿಕ್ಷೆ ಬೇಡದಾಗಿ ಬಿಡೋದಿಲ್ಲ, ನನಗೆ ಅಧಿಕಾರ ಇದೆ. ಏನಂತಂದ್ರೆ ನೀನೇ ನಾನು ಅನ್ನೋ ಅಧಿಕಾರ ಇದೆ. ನಾನು ಈವರೆಗೂ ಇಷ್ಟು ವರ್ಷ ನೀನೇ ನಾನು ಅಂತ ಭಾವಿಸಿಕೊಂಡೇ ಜೀವನ ಮಾಡಿದ್ದೀನಿ, ಲಾಸ್ಟಿಗೆ ಇದನ್ನು ಮುಚ್ಚಳಿಕೆ ಮುಚ್ಚಿದೆ, ಆ ಮುಚ್ಚಳಿಕೆಯನ್ನು ಸರಿಸು, ನಾನು ನಿನ್ನಲ್ಲಿ ಒಂದಾಗುತ್ತೇನೆ ಅಂತ ಇದನ್ನು ಪ್ರಾರ್ಥನಾ ಮಾಡಬೇಕು. ಉಪಾಸಕ ಮರಣದ ಸಮಯದಲ್ಲಿ ಈ ಪ್ರಾರ್ಥನಾ ಮಾಡಬೇಕು. ಹಾಗೆ ಮಾಡಲಿಕ್ಕಾಗಲ್ಲ, ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ ಹಂಗೆ ಮಾಡಬೇಕು. ಅರ್ಥ ಮಾಡಿದ್ದೀನಿ, ರಾತ್ರಿ ಒಂದೊಂದು ಯಾವಾಗ ಒಂದೊಂದು ಪಗ್ಗ ಮಾಡ್ತಾರೆ, ಕ್ಷಣದಲ್ಲಿ ಅವನು ಇಷ್ಟು ಪ್ರಾರ್ಥನಾ ಮಾಡ್ಬೇಕು. ಏನ್ ಪ್ರಾರ್ಥನಾ ಅಂತ ಮುಂದೆ ಹೇಳ್ತಾರೆ ಭಾಷೆ ನೋಡೋಣ. ಕೇನ ಮಾರ್ಗೇನ ಅಮೃತತ್ವ ಅಶ್ನುತ ವಿದ್ಯೆಯ ಅಮೃತಂ ಅಶ್ನುತೆ. ಏನೇನು ಭಾಷ್ಯ? ವಿದ್ಯೆಯ ಅಮೃತತ್ವ ಅಶ್ನುತೆ. ವಿದ್ಯೆಯಿಂದ ಭಗವಂತನ ಜ್ಞಾನದಿಂದ ಭಗವತ್ ಉಪಾಸನದಿಂದ ಅರ್ಥ. ಭಗವತ್ ಉಪಾಸನದಿಂದ ಅಮೃತಂ ಅಶ್ನುತೆ, ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಕೇನ ಮಾರ್ಗೇನ ಅಮೃತತ್ವ ಅಶ್ನುತ, ಯಾವ ಯಾವ ಮಾರ್ಗದಿಂದ ಅವನು ಅಮೃತತ್ವವನ್ನು ಹೊಂದುತ್ತಾನೆ? ಇದು ಉಚ್ಯತೆ, ಅದನ್ನು ಹೇಳ್ತಾರೆ. ಏನಂದ್ರೆ ಯತ್ ಯತ್ ಸತ್ಯಂ, ಅದು ಯಾವುದು ಸತ್ಯ ಅನ್ನುವಂಥದ್ದಿದೆಯೋ ಅದು ಏತಸ್ಮಿನ್ ಮಂಡಲೇ ಪುರುಷ, ಏತಸ್ಮಿನ್ ಮಂಡಲೇ, ಈ ಸೂರ್ಯ ಮಂಡಲದ ಪ್ರಕಾಶದ ಒಳಗೆ, ಪ್ರಕಾಶಮಯವಾದ ಈ ಸೂರ್ಯ ಮಂಡಲದ ಒಳಗೆ ಇದೆ. ಯಾವ ಪುರುಷನನ್ನ ನಾನು ಭಾವಿಸಿ ಉಪಾಸನೆ ಮಾಡಿದ್ದೇನೋ ನನ್ನ ಆಯುಷ್ಯ ಪೂರ್ತಿ, ಅವನು ಎಲ್ಲಿದ್ದಾನೆ? ಆ ಸೂರ್ಯ ಮಂಡಲದ ಬ್ರೈಟ್ನೆಸ್ ಇದೆಯಲ್ಲ ಮಯ ಬೆಳಕು, ಆ ಬೆಳಕಿನ ಮಧ್ಯದಲ್ಲಿ ಅವನು ತದಿಯತ್ ಸತ್ಯಂ, ಅದು ಯಾವುದು ಸತ್ಯ ಅನ್ನುವಂಥದ್ದಿದೆಯೋ ಅಸೌ ಅದು ಸಹ ಆದಿತ್ಯ, ಅದು ಸೂರ್ಯ. ಯೇಷಃ ಯಸ್ಮಿನ್ ಮಂಡಲೆ, ಆ ಸೂರ್ಯ ಅಂತ ಏನಿರ್ತಾನೋ ಅವನ ಮಂಡಲದಲ್ಲಿ ಪುರುಷ. ಯಹ ಚ ಅಯಂ ದಕ್ಷಿಣೇ ಅಕ್ಷರ ಪುರುಷ, ಅಲ್ಲಿದ್ದಂತಹ ಆ ಸತ್ಯ ಸತ್ಯ ಪುರುಷನೇ ನನ್ನ ದಕ್ಷಿಣ ಕಣ್ಣಿನಲ್ಲಿ ನಾನು ಭಾವಿಸ್ತೇನೆ. ಈಗ ಅಲ್ಲಿ ಸೂರ್ಯ ಇದ್ದಾನೆ ನಿಜ, ಆ ಇದ್ದ ಸೂರ್ಯನ ನಾನು ಎಲ್ಲಿ ಭಾವಿಸ್ಬೇಕು? ಒಂದೊಂದು ಉಪಾಸ್ಯ ದೇವತೆಗೂ ಒಂದೊಂದು ಸ್ಥಾನ ಇದೆ, ಆ ಸ್ಥಾನದಲ್ಲಿಯೇ ಭಾವಿಸ್ಬೇಕು. ಬಲಗಣ್ಣಿನಲ್ಲಿ ಇದ್ದಾನೆ ಇವನ್, ಯಾವಾಗಲೂ ಹಿಂಗೆ ಎಡಗಣ್ಣನ್ನು ನೋಡಿ ನೋಡಿ ನೀವು ಅರುಣಿ ತಪ್ಪು ಅನ್ಕೋಬೇಕಪ್ಪ. ಈಗ ಎಡಗಣ್ಣೊಳಗಿಲ್ಲ, ಏನಿದ್ದಾನೆ ಈಗ ಬಲಗಣ್ಣು, ಬಲಗಣ್ಣ ಇದ್ದಾನೆ ಅಂತ ಸ್ಟ್ರಾಂಗ್ ಫೀಲಿಂಗ್, ಸಾಮಾನ್ಯವಾದಂತಹ ಭಾವನ. ದಕ್ಷಿಣೆಯ ಅಕ್ಷನ್ ಪುರುಷ ಏತತ ಉಭಯಗುಂ ಸತ್ಯಂ, ಅದೊಂದು ಸತ್ಯ ಇದೊಂದು ಸತ್ಯ. ಹೊರಗೆ ಅವನು ಸೂರ್ಯ ಮಂಡಲದ ಮಧ್ಯದೊಳಗಿದ್ದಾನೆ, ಒಳಗೆ ಅವನಿರ್ತಾನೆ ಬಲಗಣ್ಣಿನೊಳಗಿದ್ದಾನೆ. ಉಭಯಗುಂ ಸತ್ಯಂ ಬ್ರಹ್ಮ ಉಪಾಸೀನ ಅಂತ ಇವನು ಬ್ರಹ್ಮ ಉಪಾಸನ ಮಾಡಿದ. ಬ್ರಹ್ಮ ಉಪಾಸೀನ ಯಥೋಕ್ತ ಕರ್ಮಕೃತ, ಅದಕ್ಕಾಗಿ ತಾನು ಮಾಡಬೇಕಾದ ಎಲ್ಲ ಕರ್ಮಗಳನ್ನ ವಿಧಿ ಪ್ರಕಾರವಾಗಿ ಕಿಂಚಿತ್ತೂ ಲೋಪ ಬರದಂತೆ ಅವನು ಮಾಡಿದಾನೆ. ಮಾಡಿ ಏನು ತಲುಪಿದಾನೆ? ಅಂತ ಕಾಲೇ ಪ್ರಾಪ್ತಿ, ಎಲ್ಲಿ ಬಂದಿದ್ದಾನೀಗ? ತನ್ನ ಕೊನೆಯ ಸಮಯದಲ್ಲಿ ಬಂದಿದ್ದಾನೆ. ನನಗಿಸ್ಯಾರ ಉಸ್ತ ಇದ್ದಾನೆ ಅವ, ಈ ಕಡೆ ನಿಮ್ ಕಡೆಗೆ ಆಗ್ತಾ ಲಕ್ಷ ಕೊಡೋಲ್ಲ ಅವ. ಇದರಿಗೆ ಈಗ ಒಂದಾಗ್ಬೇಕಾಗಿದೆ, ಯಾರ ಜೊತೆ ಬಂದಾಗಬೇಕಾಗಿದೆ? ತನ್ನ ತನ್ನ ಬಲಗಂಡನಲ್ಲಿರುವಂತಹ ಅವನೇ ಆ ಸೂರ್ಯ ಮಂಡಲದಲ್ಲಿದ್ದಂತಹ ಏನು ಆ ತೇಜ ಪುಂಜನಾಗಿದ್ದಾನೋ, ಇವರಿಬ್ಬರು ಒಂದಾಗ್ಬೇಕಾಗಿದೆ. ಒಂದಾಗ್ಬೇಕಾದ್ರೆ ನಿಮ್ದು ಯಾರು ಲಕ್ಷ ಇರ್ತಾನು? ಆ ಕಡೆಗೆ ಇರ್ತಾನು. ಅದಕ್ಕೆ ಅಂತ ಸಮಯದಲ್ಲಿ ಅಂತ ಕಾಲೇ ಪ್ರಾಪ್ತಿ ಸತ್ಯಂ ಆತ್ಮಾನಂ ಆತ್ಮನಃ ಪ್ರಾಪ್ತಿ ದ್ವಾರಂ ಯಾಚತೆ, ಆತ್ಮನಃ ಆತ್ಮದ್ವಾರಂ ಯಾಚತೆ, ತಾನು ತನ್ನಲ್ಲಿಯೇ ಒಂದಾಗಬೇಕು ಎಂದು ಪ್ರಾರ್ಥಿಸ್ತಾ ಇರ್ತಾನೆ. ಏನ್ ಅಡೆತಡೆಗಳಿವೆ? ಅಡೆತಡೆಗಳನ್ನು ತಗದಾಕಪ್ಪ, ನಾವು ಈಗ ಒಂದಾಗಬೇಕಾಗಿದೆ, ಅವಿಬ್ರು ಒಂದಾಗುವ ಕಾಲ ಬಂದಿದೆ ಅಂತ ಅವನು ಯಾಚನೆ ಮಾಡಬೇಕು. ಯಾಚಿಸ್ತಾನೆ ಹಿರಣ್ಮಯನ ಪಾತ್ರೇನ ಇತಿ, ಈ ಮಂತ್ರದ ಮೂಲಕವಾಗಿ ಅವನು ಯಾಚಿಸ್ತಾನೆ. ಹಿರಣ್ಮಯನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣೋ ಸತ್ಯ ಧರ್ಮಾಯ ದೃಶ್ಯ ದೃಷ್ಟಯೇ. ಹಿರಣ್ಮಯೀನ ಪಾತ್ರೇಣ ಸತ್ಯೂಷಣ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಈ ಭಗವನ್, ಹೇ ದೇವರೇ, ನೀನು ಸತ್ಯಸ್ಯ, ನೀನು ಸತ್ಯಾತ್ಮನಿದ್ದೀಯ. ಆದರೆ ನಿನ್ನ ಮುಖವು ಪಿಹಿತ, ನಿನ್ನ ಮುಖವು ಮುಚ್ಚಲ್ಪಟ್ಟಿದೆ. ಪಿಹಿತ, ಮುಚ್ಚಲ್ಪಟ್ಟಿದೆ. ಏನು, ಹೇಗೆ? ಹಿರಣ್ಮಯೇನ ಪಾತ್ರೇನ, ಹಿರಣ್ಮಯೇನ ಪಾತ್ರೇನ ನಿನ್ನ ಮುಖವು ಆ ಅತ್ಯಂತ ಪ್ರಖರವಾದಂತಹ ಪಾತ್ರೆಯಿಂದ ಮುಚ್ಚಲ್ಪಟ್ಟದೆ. ಅತ್ಯಂತ ಪ್ರಖರವಾದಂತಹ ಜ್ಯೋತಿ ಸ್ವರೂಪವಾದಂತಹ ನಿನ್ನ ಮುಖ ಈಗ ಎಂಥ ಮುಖಮದು? ಹಿರಣ್ಮಯೇನ ಮುಖಂ, ಆ ಸತ್ಯಶ್ಯಾಪೀತ ಮುಖಂ ಪಾತ್ರೇನ, ಅದೇನಾಗಿದೆ? ಮುಚ್ಚಲ್ಪಟ್ಟಿದೆ. ಅದಕ್ಕೆ ಅವನು ಸಂಬೋಧನ ಮಾಡ್ತಾನೆ, ಏನಂತೇಳಿ, ಪೂಷಣ್ ಅದ ಪೂಷಣ್, ಎರಡನೇ ಸಾಲದೊಳಗೆ ಎರಡನೇ ಶಬ್ದ ಪೂಷಣ್. ಆ ಮುಚ್ಚಲ್ಪಟ್ಟ ಮುಚ್ಚಳಿಕೆಯನ್ನ ಪೂಷಣ್, ಪೂಷಣ್ ಅಂದ್ರೆ ಮುಚ್ಚಳಿಕೆ, ಆ ಮುಚ್ಚಲ್ಪಟ್ಟ ಮುಚ್ಚಳಿಕೆಯನ್ನ ಅಪಾವೃಣು, ಅಪಾವೃಣು ಅದನ್ನು ತಗಿವರು. ಇನ್ನು ಕಾಲ ಜಾಸ್ತಿ ಉಳಿದಿಲ್ಲ ಸಮಯ, ನಾನೀಗ ಒಂದಾಗಬೇಕಾಗಿದೆ. ಅಪಾವೃಣು, ಅವಾಗ ಏನಾಗ್ತದೆ? ತತ್ವ ದುಷ್ಟಯೇ, ನಿನ್ನ ಸತ್ಯವು ನನಗೆ ಕಾಣಿಸ್ತದೆ. ಸತ್ಯ ಧರ್ಮಾಯ ದುಷ್ಟಯೇ. ಆದ್ದರಿಂದ ಕೊನೆಯ ಸಮಯದಲ್ಲಿ ಈ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಿರಣ್ಮಯಮಿವ, ಹಿರಣ್ಮಯಂ ಜ್ಯೋತಿರ್ಮಯಂ ಹಿರಣ್ಮಯಂದ್ರೇನು? ಜ್ಯೋತಿರ್ಮಯಂ, ಅತ್ಯಂತ ಬೆಳಕಿನಿಂದ ಕೂಡಿದ್ದು ಯಾವುದು ಅದಕ್ಕೆ ಹಿರಣ್ಮಯಂ ಅಂತ. ತೀನ ಪಾತ್ರೇನ ಇವ, ಆ ಪಾತ್ರೆಯಿಂದಲೇ, ಆ ಅತ್ಯಂತ ಪ್ರಖರವಾಗಿ ಬಂಗಾರದ ಬಣ್ಣದಿಂದ ಕೂಡಿದ ಪಾತ್ರೆ ಮತ್ತು ಅಷ್ಟೇ ಬೆಳಕಿನಿಂದ ಕೂಡಿದಂತಹ ಪಾತ್ರೆ, ಆ ಪಾತ್ರೆಯಿಂದ ತೇನ ಪಾತ್ರೇಣ ಇವ ಅಪಿ, ತೇನ ಪಾತ್ರೇಣ ಇವ ಅಭಿ ಅಪಿ ಅಭಿಮಾನಭೂತೇನ, ನಿಮ್ಮಲ್ಲೇನಿದೆ? ತೇನ ಪಾತ್ರೇಣ ಇವ ಅಪಿ ಅಭಿಮಾನಭೂತೇನ. ಮುಚ್ಚಳಿಕೆ, ಮುಚ್ಚಳಿಕೆ ಎನ್ನುವ ಆ ಪಾತ್ರೆಯಿಂದ, ಮುಚ್ಚಳಿಕೆ ಎನ್ನುವ ಆ ಪಾತ್ರೆಯಿಂದ ಸತ್ಯಸ್ಯ ಏವ ಆದಿತ್ಯ ಮಂಡಲಸ್ಥಸ್ಯ ಅಪಿಧಾನ ಮುಚ್ಚಲ್ಪಟ್ಟಿದೆ. ಮುಚ್ಚಳಿಕೆ ಎನ್ನುವ ಪಾತ್ರೆ, ಬಂಗಾರದ ಬಣ್ಣದ ಮುಚ್ಚಳಿಕೆ ಎನ್ನುವ ಪಾತ್ರೆ, ತೇನ ಪಾತ್ರೇನ, ಆ ಮುಚ್ಚಳಿಕೆಯ ಪಾತ್ರೆಯಿಂದ ಆ ಸತ್ಯ ಪುರುಷ, ಆ ಬ್ರಹ್ಮ ಆದಿತ್ಯ ಮಂಡಲ ಸಸ್ಯ, ಸೂರ್ಯ ಮಂಡಲದ ಮಧ್ಯದಲ್ಲಿ ಇದ್ದಂತಹ ಆ ಬ್ರಹ್ಮ, ಬ್ರಹ್ಮಣ ಅಪಿಹಿತ ಆಚ್ಛಾದಿತ ಮುಖಂ ದ್ವಾರಂ. ಬ್ರಹ್ಮಣ ಮುಖಂ, ಅದು ಬರ್ತದೆ, ಬ್ರಹ್ಮಣ ಮುಖಂ, ಬ್ರಹ್ಮಣ ದ್ವಾರಂ ಆಚ್ಛಾದಿತ ಅಪಿಹಿತ, ಅದು ಮುಚ್ಚಳಿಕೆಯಿಂದ ಮುಚ್ಚಲ್ಪಟ್ಟಿದೆ. ಯಾವ ಬ್ರಹ್ಮ ಇವ? ಆದಿತ್ಯ ಮಂಡಲಸ್ಥಸ್ಯ ಬ್ರಹ್ಮಣ, ಆದಿತ್ಯ ಮಂಡಲದಲ್ಲಿದ್ದಂತಹ ಬ್ರಹ್ಮ, ಆ ಬ್ರಹ್ಮನಿಂದ ಆ ಬ್ರಹ್ಮನು, ಆ ಬ್ರಹ್ಮನ ಮುಖವು, ಬ್ರಹ್ಮಣ ಮುಖಂ, ಮುಖಮ ದ್ವಾರ, ಆ ಬ್ರಹ್ಮಣ ಮುಖ ದ್ವಾರ, ಆ ದ್ವಾರ ಯಾಕೆ ತಗಿಸ್ತಾ ಇದೆಯಾ? ನಾನು ಹೋಗಿ ಒಂದು ಜೊತೆ ಒಂದಾಗ್ಬೇಕಲ್ವೋ, ಈಗ ದ್ವಾರ ಮುಚ್ಚಿಕೊಂಡದೆ, ಅದನ್ನ ನಾನು ತಲುಪಿಸ್ತಾ ಇದ್ದೀನಿ, ಅತ್ತಗಿಯಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ತತ್ವಂ ಹೇ ಭೂಷಣ್, ಅಪಾವನು ಅಪಸಾರಯ ಸತ್ಯಸ್ಯ ಉಪಾಸನಾ ಸತ್ಯಂ ಧರ್ಮಃ ಯಸ್ಯ ಮಮ ಸಹ ಅಹಂ ಸತ್ಯಧರ್ಮಾ ತಸ್ಮೈ ಮಹ್ಯಂ ಅಥವಾ ಏಕಭೂತಸ್ಯ ಧರ್ಮಸ್ಯ ಅನುಷ್ಠಾತ್ರೇ ದೃಷ್ಟಯೇ ತವ ಸತ್ಯಾತ್ಮನಾ ಉಪಲಬ್ಧಯೇ. ಹೇ ಭೂಷಣ್, ನಾನು ಈವರೆಗೂ ಸತ್ಯಸ್ಯ ಉಪಾಸನ, ಸತ್ಯದ ಉಪಾಸನೆಯನ್ನು ಮಾಡಿದ್ದೆ. ಉಗ್ರವಾಗಿ ವಿಧಿ ನಿಷೇಧಗಳನ್ನು ಕಿಂಚಿತ್ತೂ ಬಿಡದಂತೆ ನಾನು ಉಪಾಸನ ಪ್ರಾಮಾಣಿಕವಾಗಿ ಹೇಳ್ಕೊಡ್ತೇನೆ. ಈ ಭೂಷಣ್, ನಾನು ಸತ್ಯಸ್ಯ ಉಪಾಸನಾ ಸತ್ಯಂ ಧರ್ಮ ಯಸ್ಯ, ನಾನು ಆ ಸತ್ಯ ಬ್ರಹ್ಮನನ್ನ ಉಪಾಸನೆ ಮಾಡ್ತೇನೆ. ಆ ಬ್ರಹ್ಮನ ಧರ್ಮವೇ ಸತ್ಯ, ಹೌದು ಸತ್ಯಂ ಧರ್ಮ ಯಸ್ಯ, ಯಾರ ಸಹಜತೆಯೇ ಸತ್ಯವಾಗಿದೆಯೋ ಆ ಸತ್ಯ ಬ್ರಹ್ಮನ ಉಪಾಸನೆ ನಾನು ಮಾಡಿದ್ದೆ. ಏನಂತ ಮಾಡಿದ್ದೇನೆ ಉಪಾಸನೆ ಇಷ್ಟು ವರ್ಷ? ಮಮ ಸಹ ಅಹಂ, ಅವನು ನಾನು ನಾನೇ ಅವನು, ಮಮ ಸಹ ಅಹಂ, ನಾನು ಅವನು ಅವನೇ ನಾನು. ಮಮ ಸಹ ಅಹಂ, ಮಮ ಸಹ ಅಹಂ ಸತ್ಯ ಧರ್ಮ ತಸ್ಮೈ ಮಹಾ ಮಹ್ಯಂ ಅಂತಹ ನನ್ನನ್ನ ಅಥವಾ ಯಥಾಭೂತಸ್ಯ ಧರ್ಮಸ್ಯ ಅನುಷ್ಠಾತ್ರೆ, ನಾನು ಈ ಪ್ರಕಾರವಾಗಿ ಧರ್ಮದ ಅನುಷ್ಠಾನವನ್ನು ಮಾಡಿದ್ದೇ ಆಗಿದ್ದರಿಂದಾಗಿ ಮಾಡಿದ್ದೇನೆ ಅನ್ನೋದು ನಿನಗೂ ಸ್ಪಷ್ಟವಾಗಿದ್ದರೆ ನಿನ್ನನ್ನು ನಾನು ನೋಡಲಿಕ್ಕೆ ಇಷ್ಟಪಡ್ತೇನೆ. ದೃಷ್ಟಯೇ, ನಾನು ನಿನ್ನನ್ನು ನೋಡಲು ಇಷ್ಟಪಡುತ್ತೇನೆ. ದೃಷ್ಟಯೇ, ಏನ್ ನಾನು ನೋಡ್ತೀಯೋ, ತವ ಸತ್ಯಂ ಆತ್ಮ ಆತ್ಮನ ಉಪಲಬ್ಧಯೇ, ನಿನ್ನ ಸತ್ಯ ಸ್ವರೂಪದ ಆತ್ಮನನ್ನ ನಾನು ಈಗ ಕೊನೆಯ ಈ ಕ್ಷಣದಲ್ಲಿ ನೋಡಲು ಇಷ್ಟಪಡ್ತೇನೆ. ಅದನ್ನ ಮುಚ್ಚಳಿಕೆಯನ್ನು ತೆಗಿ ಬಂದು ಬಾ, ನನಗೆ ದರ್ಶನವನ್ನು ಕೊಡು, ನಾನಿಂದಲೂ ಬಂದಾಗ್ತೇನೆ. ಉಪಾಸ ಒಟ್ಟು ಮಾಡೋದು ನೋಡು, ಒಟ್ಟು ಮಾಡೋದು ಒಂದಾಗೋದು ಬರುವುದು ಬಾಗಿಲಾಗ್ತೀನಿ ನಾ ಒಳಗೆ ಬರ್ತೀನಿ, ಇವು ಏನ ಸಂಸಾರದ ಪ್ರವೃತ್ತಿಗಳು ಹೋಗುದೇ. ಆವಾಗ ಅವನೇನ್ ಮಾಡ್ತಾನೆ, ಏನ್ ಮಾಡ್ತಾನೆ, ತೆಗಿತಾನೆ. ಅವನು ನಡೀಬೇಕು ನೋಡಿ, ಗಿರಾಕಿಗಳೇ ಇಲ್ಲ ಅನ್ನೋ ವ್ಯವಹಾರ ನಡೀತು. ಏ ಹೋಗ ನಾ ಕೊಡುದಿಲ್ಲ ಅಂದ್ರೆ ಮುಂದೆ ಯಾರು ಬರುದಿಲ್ಲ, ಬರೋದೇ ಭಾರಿ ಕಡಿಮೆ. ಅದರಿಂದ ಮುಂದಿನ ಮಂತ್ರ, ಭೂಷಣ್ಯೇ ಕರ್ಷೇ ಮಮ ಸೂರ್ಯ, ರಾಜಾಪತ್ಯ ಯೋಹರಶ್ಮಿನ್ ಸಮೂಹ ತೇಜೋಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಸಾವಸೌ ಪುರುಷಃ ಸಹ ಅಹಮಸ್ಮಿ. ಭೂಷಣ್ಯೇ ಕರ್ಷಿ, ಅವನನ್ನು ಸ್ವಲ್ಪ ಹೊಗಳಬೇಕಾಗ್ತದೆ. ಆ ಸತ್ಯಾತ್ಮ ಇದ್ದಾನಲ್ಲ, ಆ ಸೂರ್ಯಮಂಡಲದಲ್ಲಿ ಸಿಕ್ಕಾಕೊಂಡಿದ್ದಾನಲ್ಲ, ಅವನಿಗೆ ಸ್ವಲ್ಪ ವಿಶೇಷಣಗಳಿವೆ. ಭೂಷಣ್ಯೇ ಕರ್ಷಿ, ನೀನು ಎಂತಹ ಸತ್ಯಾತ್ಮನಂದ್ರೆ ಜಗತ್ತಿನ ಪೋಷಕನು, ಜಗತ್ತಿಗೇನೆ ಪೋಷಕ, ಜಗತ್ತಿಗೇನೆ ನೀನು ಪೋಷಕನಾಗಿದ್ದೀಯ. ಭೂಷಣ್ಯೇ ಮತ್ತೆ ಪೋಷಕನಾಗಿದ್ದುಕೊಂಡು ಕರ್ಷಿ ಏಕರ್ಷಿ ಭೂಷಣ್ ಏಕರ್ಷಿ, ನೀನು ಜಗತ್ತನ್ನು ರಕ್ಷಿಸ್ತಾ ಒಬ್ಬನೇ ತಿರುಗಾಡ್ತೀಯ ಏಕರ್ಷಿ. ಸೂರ್ಯ ಒಬ್ಬನ ನೋಡಿ, ಅವನ ಜೊತೆ ಯಾರಲ್ಲ, ಈ ಕಾಕಿ ಏಕ ಏಕ ಏಕರ್ಷಿ. ಮತ್ತೆ ಈ ಜಗತ್ತಿನ ರಕ್ಷಣೆ ಕೂಡ ಹೇಗೆ ಮಾಡ್ತೀಯ ಅಂತಂದ್ರೆ, ಯಮ ನೀನೇ ನಿಯಮಿಸಿದ ಹಲವಾರು ನಿಯಮಗಳ ಮೂಲಕವಾಗಿ ಈ ಜಗತ್ತನ್ನ ನೀನು ರಕ್ಷಿಸ್ತಾ ಇದೀಯ. ಹೇ ಸೂರ್ಯ ಪ್ರಜಾಪತ್ಯ, ಇನ್ನೊಂದು ಶಬ್ದ ಪ್ರಜಾಪತ್ಯ, ಪ್ರಜಾಪತಿಯ ಮಗ, ಪ್ರಥಮ ಪುತ್ರ ಸೂರ್ಯ ಯಾರು, ಪ್ರಜಾಪತಿಯ ಮೊದಲನೇ ಮಗ ಇವ. ಪ್ರಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ, ಕಿರಣಗಳ ಸಮೂಹದಿಂದ ಕೂಡಿದ ವ್ಯೂಹ, ಕಿರಣಗಳ ಸಮೂಹ. ಏನಂತ ನೀವು, ಬಂಡಲ್ ಆಫ್ ಬೀಮ್ಸ್, ಕಿರಣ ಸಮೂಹ, ಕಿರಣ ಸಮೂಹ. ಪುಂಜನು ಕರೆಕ್ಟ್, ಗುಂಪು. ರಶ್ಮಿನ್ ಸಮೂಹ, ಅದ್ರೊಳಗೆ ನೀ ಇದೀಯ. ರಶ್ಮಿನ್ ಸಮೂಹದ ಒಳಗೆ ವ್ಯೂಹ ಇದೆಯ, ತೇಜಪುಂಜನಾಗಿದೆಯ. ತೇಜ ಅಂತಹ ತೇ ರೂಪಂ ಯತ್, ಅಂತಹ ಆ ಪವಿತ್ರವಾದ ಆ ರೂಪ ಇದೆಯಲ್ಲವೋ, ಆ ರೂಪವನ್ನು ಕಲ್ಯಾಣ ತಮಂ, ಸಮಸ್ತ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂತಹ ರೂಪ ನಿನ್ನದು. ತತ್ತೇ ಪಶ್ಯಾಮಿ, ಅದನ್ನು ನಾನು ಇಷ್ಟು ನೋಡಲು ಇಷ್ಟಪಡುತ್ತೇನೆ. ಯಹ ಅಸೌ ಅಸೌ, ಅದು ಹೀಗೆ ಎನ್ನುವುದು ನನಗೆ ಗೊತ್ತಿದೆ. ಯಹ ಅಸೌ ಅಸೌ, ಅದು ಹೀಗೆ ಅನ್ನೋದು ನನಗೆ ಗೊತ್ತಿದೆ. ಅಸೌ ಪುರುಷ, ಆ ಪುರುಷನನ್ನು ನಾನು ಏನಂತ ಮಾಡಿದ್ದೀನಿ, ಸಹ ಅಹಮಸ್ಮಿ, ಇಷ್ಟು ವರ್ಷ ಅವನೇ ನಾನು, ನೀನೇ ನಾನು, ನೀನೇ ನಾನು ಅಂತ ಅತ್ಯಂತ ಉತ್ಕಟವಾಗಿ ಭಾವಿಸಿ ನಾನು ಆ ಪ್ರಕಾರವಾಗಿ ಉಪಾಸನ ಮಾಡಿದ್ದೇನೆ. ಈಗ ಲಾಸ್ಟ್ ಮಿನಿಟ್ ಟೈಮ್ ಬಂದದೆ, ನೀನು ಪ್ರಕಟವಾಗಬೇಕು. ನೀ ಪ್ರಕಟವಾಗಬೇಕು ಅಂದ್ರೆ ಆ ಮುಚ್ಚಳಿಕೆ ಅಡ್ಡಾಗಿದೆ, ಆ ಮುಚ್ಚಳಿಕೆಯನ್ನು ಬದಿಗೆ ಸರಿಸ್ಬೇಕು. ಇಷ್ಟೇ ಇರೋದು, ಆ ಮುಚ್ಚಳಿಕೆ ಅಡ್ಡ ಸರಿಸು. ನೀನು ಸತ್ಯವಂತ, ನೀನು ಭಾಗ್ಯವಂತ, ನೀನು ಯಮ, ನೀನು ಎಲ್ಲ ನಿಯಮಗಳನ್ನು ನಿಯಂತ್ರಿಸುವವನು, ಏಕರ್ಷ ಒಬ್ಬನೇ ತಿರುಗಾಡುವವನು ಅಂತ ಅವನ ಸ್ತುತಿ ಮಾಡ್ತಾ ಮಾಡ್ತಾ ನಿನ್ನನ್ನು ನಾನು ಈಗ ಬಂದು ಸೇರಿಕೊಳ್ಳುತ್ತೇನೆ. ನನ್ನನ್ನು ಯಾಕೆ ಸೇರ್ಕೊತೀಯ, ಆಯುಷ್ಯ ಪೂರ್ತಿ ನೀನೇ ನಾನು, ನಾನೇ ನೀನು ಅಂತ ಉಪಾಸನ ಮಾಡಿದ್ದೇನೆ. ಹೌದಾ? ಭಾಷ್ಯ, ಹೇ ಭೂಷಣ್ ಜಗತಃ ಪೋಷಣಾತ್, ಜಗತಃ ಪೋಷಣಾತ್ ಪೂಷಾ ರವಿ ತಥಾ ಏಕ ಏವ ಅರ್ಷತಿ, ಸಾರಿ ಏಕ ಏವ ದೃಶತಿ, ಗಚ್ಚತಿ ಇತಿ ಏಕರ್ಷಿಃ. ಏಕ ಏವ ರಶತಿ ತಸ್ಮಾತ್ ಏಕರ್ಷಿ, ಸಮಾಸ ಬರ್ಕೋದು. ಏಕ ಏವ ರಶತಿ, ಏಕ ಏವ ರಶತಿ, ಋಷ ಧಾತು, ಎರಡರ್ಥ ಜಾನಾತಿ ಗಚ್ಚತಿ. ಋಷ ಧಾತು ನನ್ನ ಆರ್ಷವಿದ್ಯ, ಋಷ ಧಾತು ಋಷಧಾತು ಜಾನಾತಿ, ಆರ್ಷೇಯ ವಿದ್ಯಾ ಆರ್ಷವಿದ್ಯ, ಆರ್ಷ ಶಬ್ದ ಋಷಧಾತು, ಋಷಧಾತುವಿನ ಅರ್ಥ ಜಾನಾತಿ. ಯೋ ಪುರುಷ ಜಾನಾತಿ ಸಹ ಋಷಿ ಸಹೇವ ಆರ್ಷಃ ಆರ್ಷೇಯ ವಿದ್ಯಾ ಆರ್ಷವಿದ್ಯಾ ಅಂದ್ರೆ ಎಲ್ಲಿ ಋಷಿಗಳಿಂದ ಗ್ರಹಿಸಲ್ಪಟ್ಟ ಜ್ಞಾನೋಪದೇಶವು ಇನ್ನೊಬ್ಬರಿಗೆ ಕೊಡಲ್ಪಡುತ್ತದೋ ಆ ವಿದ್ಯೆಗೆ ಆರ್ಷವಿದ್ಯ ಅಂತ ಅದೇ ಆರ್ಷ ಶಬ್ದ ಇನ್ನೊಂದರ್ಥ ಏನರ್ಥ ಗಚ್ಚತಿ ಋಷತಿ ಏಕಏವ ಋಷತಿ ಗಚ್ಚತಿ ಆದ್ದರಿಂದ ಅವನಿಗೆ ಏನಂತ ಹೆಸರು ಅಂತ ಏಕರ್ಷಿ ಅನ್ನೋ ಹೆಸರು ಆ ಏಕರ್ಷಿ ಶಬ್ದ ಇದೆಯಲ್ವೋ ಅದರೊಳಗೆ ಏಕ ಅರ್ಷಿ ಏಕರ್ಷಿ ಹೇ ಏಕರ್ಷಿ ಗಚ್ಚತಿ ಇತಿ ಏಕರ್ಷಿ ಹೇ ಏಕರ್ಷಿ ತಥಾ ಸರ್ವಸ್ಯ ಸಂಯಮನಾದ್ಯಮಃ ಎಲ್ಲವನ್ನೂ ನಿಯಂತ್ರಿಸ್ತಾನೆ ಆದ್ದರಿಂದ ಇವನಿಗೆ ಸಂಯಮ ಸಂಯಮನಾದಿ ಯಮಃ ಇವನು ಎಲ್ಲವನ್ನೂ ಸಮತ್ವದಲ್ಲಿ ಇರ್ತಾನೆ ಆದ್ದರಿಂದ ಯಮ ಎನ್ನುವ ಶಬ್ದ ಇಲ್ಲಿ ಸಂಯಮನಾದಿ ಸಂಯಮನಾತ್ ಯಮಃ ಅಂತ ಹೇ ಯಮನೇ ಯೇ ಯಮ ತಥಾ ರಶ್ಮೀನಾಂ ಸಹನಾನಾಂ ರಸಾನಾಂ ಚ ಸ್ವೀಕರಣಾತ್ ಸೂರ್ಯಃ ಸೂರ್ಯ ಅಂತ ಯಾಕೆ ಕರೀತಾರೆ ಅವನಿಗೆ ಅದೊಂದು ಪಾತ್ರ ರಶ್ಮೀನಾಂ ಪ್ರಾಣಾನಾಂ ರಸನಾಂ ಚ ಸ್ವೀಕರಣಾತ್ ಸೂರ್ಯಃ ಅವನು ಕಿರಣಗಳಿಂದ ಪ್ರಾಣವನ್ನ ರಸಗಳನ್ನ ಸ್ವೀಕರಣ ಆದ್ದರಿಂದ ಅವನು ಸೂರ್ಯ ಸೂರ್ಯ ಅನ್ನೋ ಶಬ್ದದ ಟೆಕ್ನಿಕಲ್ ಅರ್ಥ ಏನು ಅಂತಂದ್ರೆ ಅವನು ಇನ್ನೊಬ್ಬರ ಪ್ರಾಣವನ್ನ ತಗೋತಾನೆ ಪ್ರಾಣ ಹೀರ್ತಾನೆ ಆಮೇಲೆ ಲವಣಗಳು ರಸ ಎಲ್ಲ ರಸನೆಗಳನ್ನು ಸ್ವೀಕರಣ ಸೂರ್ಯ ಅಂತಹ ಹೇ ಸೂರ್ಯನೇ ಮತ್ತೊಂದು ವಿಶೇಷ ಇನ್ ಮುಂದೆ ಪ್ರಜಾಪತೇ ಅಪತ್ಯಂ ರಾಜಾಪತ್ಯ ಏ ಪ್ರಜಾಪತ್ಯ ಪ್ರಜಾಪತೇ ಅಪತ್ಯಂ ಪ್ರಜಾಪತ್ಯ ಶಬ್ದ ಇದೆ ನೋಡ್ರಿ ಪೂಷಣ್ಯೇಕಶ್ಯೇ ಯಮ ಸೂರ್ಯ ಪ್ರಜಾಪತ್ಯ ಏನ್ ಪ್ರಜಾಪತ್ಯ ಅಂತಂದ್ರೆ ಪ್ರಜಾಪತೇ ಅಪತ್ಯಂ ಪ್ರಜಾಪತ್ಯ ಪ್ರಜಾಪತೇ ಅಪತ್ಯಂ ಪ್ರಜಾಪತಿಯ ಮಗನು ಯಾರು ಅವನಿಗೆ ಏನಂತ ಕರೀತಾರೆ ಪ್ರಜಾಪತ್ಯ ಅಂತ ಅಷ್ಟೇ ಏ ಪ್ರಜಾಪತ್ಯ ಏನ್ ಮಾಡ್ಬೇಕೀಗ ವ್ಯೂಹ ಭಾಷ್ಯ ವ್ಯೂಹ ನಿಗಮಯ ರಶ್ಮಿ ಸ್ವಾಂ ಸಮೂಹ ಏಕೀಕುರು ಉಪಸಂಹರ ತೇಜಸ್ತಾಪಕಂ ಯೋಗಿ ಇದನ್ನು ನೀನೇನ್ ಮಾಡಬೇಕು ಅಂದ್ರೆ ನಿನ್ನ ಈ ಪ್ರಖರವಾದ ಕಿರಣಗಳಿವೆಯಲ್ವೋ ಈ ಯಾವ ರಶ್ಮಿ ಈ ರಶ್ಮಿನ್ ವ್ಯೂಹ ರಶ್ಮಿನ್ ಈ ಪ್ರಖರವಾದ ಕಿರಣಗಳ ಗುಂಪು ಇದೆಯಲ್ಲೋ ವ್ಯೂಹ ಅಂದ್ರೆ ಗುಂಪು ವ್ಯೂಹ ರಶ್ಮಿನ್ ಪ್ರಖರವಾದ ಕಿರಣಗಳ ಗುಂಪು ಇದೆಯಲ್ವೋ ಅದನ್ನ ವಿಗಮಯ ಸ್ವಲ್ಪ ಸರಸಪ್ಪ ಭಾರಿ ಪ್ರಖರದ ತಂಪು ಮಾಡು ವಿಗಮಯ ದೂರ ಸರಿಸು ಹೇ ಪ್ರಜಾಪತಿ, ಪ್ರಜಾಪತಿ, ಹೇ ಪ್ರಜಾಪತಿಯ ಮಗನೇ, ಸಮೂಹ ಏಕೀಕುರು ಉಪಸಂಹರ, ಹೇ ತೇಜ ತಾಪಕಂ ಜ್ಯೋತಿ, ಉರಿಯುತ್ತಿರುವಂತಹ ಈ ಜ್ಯೋತಿ ಸ್ವರೂಪದ ಕಿರಣಗಳನ್ನ ಒಂದೊಂದಾಗಿ ಶಾಂತ ಮಾಡಬೇಡ. ಅದೊಂದು ಶಬ್ದ ಬಂದದ್ ನೋಡು, ಏನು ಏಕೀಕುರು ಅಂತ. ಆ ಕಿರಣಗಳನ್ನ ಒಂದೊಂದಾಗಿ ಒಂದೊಂದಾಗಿ ತಂಪ್ ಮಾಡಬೇಡ, ಬಹಳ ಟೈಮ್ ಹಿಡಿತಾ ಇರುತ್ತೆ. ನಾನು ಈ ಜೊತೆ ಬರಬೇಕಾಗಿದೆ ನನಗೆ. ಅವಷ್ಟು ಕಿರಣಗಳನ್ನ ಒಂದು ಗುಂಪು ಮಾಡಿ ಶಾಂತ ಮಾಡು. ಸೋ ದಟ್ ಐ ಕಮ್ ಈಸಿಲಿ ಟು ತವ ರೂಪಂ ಕಲ್ಯಾಣ ತಮಂ ಅತ್ಯಂತ ಶೋಭನಂ ತತ್ತಿ ತವ ಆತ್ಮನಃ ಪ್ರಸಾದಾತ್ ಪಶ್ಯಾಮಿ. ನಿನ್ನ ಸ್ವರೂಪವನ್ನ ಪ್ರಸಾದ ರೂಪದಲ್ಲಿ ನಾನು ನೋಡಲು ಇಷ್ಟಪಡುತ್ತೇನೆ. ಯಾಕಪ್ಪ ಅಷ್ಟನ್ನು ಇಷ್ಟಪಡ್ತೀಯ? ತವ ರೂಪಂ ಕಲ್ಯಾಣ ತಮಂ, ನಿನ್ನ ರೂಪ ಸಾಮಾನ್ಯವಲ್ಲ, ಅತ್ಯಂತ ಮಂಗಳಕರವಾದಂತಹ ಸ್ವರೂಪ ನಿನ್ನು. ಅತ್ಯಂತ ಶೋಭನಂ, ಅತಿ ಶೋಭಾಯಮಾನವಾದಂತಹ ರೂಪ. ನಿನಗೆ ಗೊತ್ತೋ ಆಯುಷ್ಯ ಪೂರ್ತಿ ನಾನು ಭಾವಿಸೇನಿ, ಆಯುಷ್ಯ ಪೂರ್ತಿನ ಹಾಗೆ ಭಾವಿಸಿದ್ದೇನೆ. ಹಾಗೆ ಇರ್ಲಿಕ್ಕೆ ಬೇಕು. ನಿನ್ ಮುಖ ತೋರಿಸ್ತಾನೆ, ನಾನು ಹೆಂಗ ಅಂದ್ಕೊಂಡೇನೋ ಹಂಗೆ ನಿನ್ ರೂಪ ಇರ್ಬೇಕು. ನಿಮ್ ಮುಖ ಕಲ್ಯಾಣ ತಮಂ ಅತ್ಯಂತ ಶೋಭನಂ ತತ್ತಿ ತವ ಆತ್ಮನಃ ಪ್ರಸಾದ ಪಶ್ಯಾಮಿ, ಅದನ್ನ ಪ್ರಸಾದ ರೂಪದಲ್ಲಿ ನಾನು ನೋಡಲು ಇಷ್ಟಪಡ್ತೀನಿ. ಕಿಂಚ ಅಹಂ ನತು ತ್ವಾಂ ಹೃದ್ಯವತ ಯಾಚೆ ಯಹ ಅಸೌ ಆದಿತ್ಯಮಂಡಲಸ್ಥ ವ್ಯಾವೃತಿ ಅವಯವ ಪುರುಷ ಪುರುಷ ಆಕಾರ ಆಕಾರತ್ವಾದ ಪೂರ್ಣ ಪೂರ್ಣವಾಕೀನ ಪ್ರಾಣ ಬುದ್ಧ್ಯಾತ್ಮ ಬುದ್ಧ್ಯಾತ್ಮನ ಜಗತ್ ಸಮಸ್ತಿ ಪುರುಷ ಪುರುಷೈನಾದ್ವಾ ಪುರುಷ ಸಹ ಅಹಮಸ್ಮಿ ಭವಾಮಿ. ಅದು ನಾನಿದ್ದೇನೆ, ಅದು ನಾನೇ ಆಗ್ಲಿಕ್ಕೆ ಬಯಸ್ತೇನೆ. ಅದು ನಾನಿದ್ದೇನೆ, ಇದು ನನ್ನ ಭಾವನಾ, ನಾನೇ ಆಗ್ಲಿಕ್ಕೆ ಬಯಸ್ತೀನಿ. ಅಂತಿಮ ಕಾಲನ ನನ್ನ ಪ್ರಾರ್ಥನಾ ಹೆಂಗಿದೆ? ಅದು ನಾನಿದ್ದೇನೆ ಅಂತ ಭಾವಿಸ್ಬೇಕಂತೆ. ಆಮೇಲೆ ಅಂತಿಮ ಕಾಲದಲ್ಲಿ ಪ್ರಾರ್ಥನಾ ಏನು? ಅದು ನಾನೇ ಆಗ್ತೇನೆ. ಕಿಂಚ ಅಹಂ, ನಾನು ನಿನ್ನ ಭೃತ್ಯವತನ ಯಾಚೆ, ಒಬ್ಬ ಭಿಕ್ಷುಕನಂತೆ ಒಬ್ಬ ಸೇವಕನಂತೆ ನನ್ನ ಕೇಳೋದಿಲ್ಲ. ಎಷ್ಟು ನೋಡಿದೆ ಅವನಿಗೆ ಅಧಿಕಾರ. ನಾನು ನಿನ್ನ ಭೃತ್ಯವತನ ಯಾಚೆ, ಒಬ್ಬ ಸೇವಕನಂತೆ ಒಬ್ಬ ಕೂಲಿಯವನಂತೆ ನಿನ್ನನ್ನು ಯಾಚಿಸೋದಿಲ್ಲ. ಯಾ ಅಸೋ ಆದಿತ್ಯ ಮಂಡಲಸ್ಥ ವ್ಯಾವೃತಿ ಅವಯವ ಪುರುಷ ವ್ಯಾವೃತಿ ಅವಯವಗಳಿಂದ ಕೂಡಿದಂತಹ ಯಾವ ಆದಿತ್ಯ ಮಂಡಲಸ್ಥ ಆ ಸೂರ್ಯನ ಒಳಗೆ ಅಡಗಿರುವಂತಹ ಯಾವ ಸತ್ಯ ಅನ್ನೋದಿದೆಯೋ ಆ ಸತ್ಯ ಪುರುಷಾಕಾರತ್ವದ ಪೂರ್ಣ, ಅದು ಪುರುಷಾಕಾರದಲ್ಲಿದೆ. ನೀನು ಪುರುಷಾಕಾರದಲ್ಲಿದ್ದೀಯ, ನನಗೆ ಗೊತ್ತಿದೆ. ನೀನೇ ಅಂತಿಮ ಸತ್ಯ, ಅದು ಕೂಡ ನನಗೆ ಗೊತ್ತಿದೆ. ನೀನು ಸೂರ್ಯ ಮಂಡಲದಲ್ಲಿ ಹುದುಗಿದ್ದೀಯ, ಅಡಗಿದ್ದೀಯ, ಅದು ನನಗೆ ಗೊತ್ತಿದೆ. ಅದಕ್ಕೆ ನಾನು ನಿನ್ನ ಪ್ರಾರ್ಥನೆ ಮಾಡಿದ್ದು, ಆ ಮುಚ್ಚಳಿಕೆಯನ್ನು ತೆಗಿ, ನಿನ್ನ ದರ್ಶನ ಕೊಡು ನನಗೆ. ಹೌದಾ? ಪುರುಷ ಆಕಾರತ್ವ ಪೂರ್ಣವಾಣಿನ ಪೂರ್ಣವಾಣಿನ ಪೂರ್ಣವಾ ಪೂರ್ಣನೇ ಆಗಿದ್ದೀಯ. ಏನ ಪ್ರಾಣ ಬುದ್ಧಿ ಆತ್ಮನ ಆ ಪೂರ್ಣತ್ವದಿಂದಲೇ ಸಮಸ್ತ ಪ್ರಾಣಗಳು ರಕ್ಷಿಸಲ್ಪಡ್ತಾವೆ, ಸಮಸ್ತ ಬುದ್ಧಿಗಳು ಅವು ಪ್ರಚೋದಿಸಲ್ಪಡ್ತಾವೆ. ಜಗತ್ ಸಮಸ್ತಂ ಇತಿ, ಇಡೀ ಜಗತ್ತು ನಿನ್ನಿಂದ ರಕ್ಷಿಸಲ್ಪಡ್ತಾ ಇದೆ. ಪುರುಷ ಪುರುಷಯ ಇನ್ನೊಂದು ಅರ್ಥ ಕೊಡ್ತಾರೆ. ಇದು ಒಂದರ್ಥ, ಪುರುಷ ಅನ್ನೋ ಶಬ್ದಕ್ಕೆ ಇದು ಒಂದರ್ಥ. ಇನ್ನೊಂದು ಅರ್ಥ ಏನಂದ್ರೆ ಪುರುಷಯಾಗುವ ಪುರುಷ ಯಾವ ಅಲ್ಲಿ ಇದ್ದುಕೊಂಡು ಎಲ್ಲ ಪ್ರಾಣವನ್ನು ರಕ್ಷಿಸ್ತಾ ಇದೆಯೋ ಅವನೇ ನೀನು. ನನ್ನ ಒಳಗಿದ್ದುಕೊಂಡು ನನ್ನ ಪ್ರಾಣವನ್ನು ರಕ್ಷಿಸ್ತಾ ಇದ್ದ ಪುರುಷಯನ. ಅಲ್ಲಿದ್ದುಕೊಂಡು ಸಮಸ್ತ ಜಗತ್ತನ್ನ ನೀನು ರಕ್ಷಿಸ್ತಾ ಇದ್ದೀಯ. ಇಲ್ಲಿ ನನ್ನ ಒಳಗಿದ್ದುಕೊಂಡು ನೀನೇನ್ ಮಾಡ್ತಾ ಇದೀಯ, ನನ್ನನ್ನ ರಕ್ಷಿಸ್ತಾ ಇದ್ದ ಪುರುಷಯನಾಥ. ಅವನು ಬೇರೆ ಅಲ್ವ, ನೀನು ನನ್ನಲ್ಲಿರುವಂತ ನೀನು ಬೇರೆ ಅಲ್ಲ, ನಾವಿಬ್ರು ಒಂದೇ ಅನ್ನೋದನ್ನ ನಮ್ಗೀಗ ಅಂತಿಮವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಕಾಲ ಬಂದಿದೆ. ಸಹ ಅಹಂ ಅಸ್ಮಿ ಭವಾಮಿ, ಅದು ನಾನು ಇದ್ದೇನೆ, ಅದು ನಾನೇ ಆಗ್ಲಿಕ್ಕೆ ಇಷ್ಟಪಡ್ತೇನೆ, ನಾನೇ ಇದ್ದೇನೆ ಇದು ಭಾವನಾ, ಆಗ್ಲಿಕ್ಕೆ ಇಷ್ಟಪಡ್ತೇನೆ ಇದು ಫಲ. ಎಷ್ಟು ಸರ್ಕಸ್ ಅದ ನೋಡ್ರಿ ಉಪಾಸನದು. ಸುಮ್ಮನೆ ನೀ ಬ್ರಹ್ಮ ಇದ್ದಿ ಕೂತ್ಕೊಂಡು ಕೇಳು ಅಂದ್ರೆ ಕೇಳಿ ಉಪಾಸನ ಬೇಕು. ವಾಯುರನಿಲ ಅಮೃತ ಮಥೇದಂ ವತ್ಸಂಗದ ಶಬ್ದದ ವಾಯುರನಿಲ ಅಮೃತ ಮಥೇದಂ ಭಸ್ಮಾಂತಗುಂ ಶರೀರಂ ಓಂ ಕಕೋ ಸ್ಮರ ಕಥಗುಂ ಸರ ಕಥೋ ಸ್ಮರ ಕಥಗುಂ ಸ್ಮರ. ಅನೇಕ ಪ್ರಾರ್ಥನಾ ಮಾಡ್ತಾರೆ. ಕೃತಕೃತ್ಯನಾದೇ ನಾ ಮಾಡುವುದೆಲ್ಲ ಮಾಡಿದ್ದೇನೆ, ನಿನ್ನ ದರ್ಶನ ಕೊಡು, ನಾನು ಸಾರ್ಥಕವಾಗಿ ಜೀವನ ಸಾಧಿಸಿದೆನು ಅಂತೇಳಿ ನಾನು ನಿರ್ಗಮನಗೊಳ್ತೇನೆ. ಆ ಬೇಗ ನನಗೆ ದರ್ಶನ ಕೊಡುವುದ. ಕೊನೆಗೆ ಒಂದೇ ದೀರ್ಘವಾದ ಒಂದೆರಡು ಭಾಷೆ ಇದೆ. ಅಷ್ಟಾದ್ರೆ ಇದು ಉಪನಿಷತ್ ಮುಗಿತದೆ. ನಾಳೆ ಒಂದು ದಿವಸ ಆಗ್ತದೆ, ನಾಳೆದು ಒಂದು ದಿವಸ ಆಗ್ತದೆ, ಎರಡು ದಿವಸ, ಎರಡು ದಿವಸ ಹೋಗಿ ಭಾಷೆ ಮುಗಿಸ್ತದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.